ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLA ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ ಮೂರು ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ. RPLA ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ನೀವು ಮಿಸ್ಟರ್ ಡಿಪೆಂಡೆಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್ ಯಾವುದು? ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ, ಮಿಸ್ಟರ್ ಡಿಪೆಂಡೆಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡೆಬಲ್. ವಾವ್, ನಿನ್ ಕೈತೋಟ ಎಷ್ಟ್ ಚೆನ್ನಾಗಿದೆಯಲ್ಲೇ. ಯಾಕಂದ್ರೆ ಇದಕ್ ಬೇಕಾದ ಗೊಬ್ಬರನ ಮನೆಯಲ್ಲೇ ಉತ್ಪತ್ತಿಯಾಗೋ ಹಸಿ ಕಸದಿಂದ ತಯಾರಿಸ್ತೀವಿ. ಹೌದಾ, ಅದೆಂಗಪ್ಪ? ಪೈಪ್ ಕಾಂಪೋಸ್ಟಿಂಗ್, ಪಿಟ್ ಕಾಂಪೋಸ್ಟಿಂಗ್, ಈ ರೀತಿ ಬೇರ್ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ. ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ. ಹಾ, ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನೀವು ಮಿಸ್ಟರ್ ಡಿಪೆಂಡೆಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್ ಯಾವುದು? ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ, ಮಿಸ್ಟರ್ ಡಿಪೆಂಡೆಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡೆಬಲ್. ಈಗ ಕೇಳಿ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ, ವಕ್ರದಂತ ಚಿಕಿತ್ಸೆ ಯಾವಾಗ ಮತ್ತು ಯಾರಿಗೆ? ಭಾಗವಹಿಸುವ ತಜ್ಞರು ಡಾಕ್ಟರ್ ಶ್ರೀನಿವಾಸ್ ಎಂಬಸವರೆಡ್ಡಿ, ನಡೆಸಿಕೊಡುತ್ತಾರೆ ಕುಮಾರ್ ಹಗಡಿ. ನಮಸ್ಕಾರ ಕೇಳುಗರೆ, ಇವತ್ತಿನ SDM ಡಾಕ್ಟರ್ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಡಾಕ್ಟರ್ ಶ್ರೀನಿವಾಸ್ ಮಹದೇವಪ್ಪ ಬಸವರೆಡ್ಡಿ ಪ್ರಾಧ್ಯಾಪಕರು, ವಕ್ರದಂತ ಚಿಕಿತ್ಸಾ ವಿಭಾಗ, SDM ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಡಾಕ್ಟರು ಇವರು ನಮ್ಮ ಕೇಳುಗರಿಗೆ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಂದಿನ ವಿಷಯ, ವಕ್ರದಂತ ಚಿಕಿತ್ಸೆ ಯಾರಿಗೆ ಮತ್ತು ಯಾವಾಗ? ನಾನು ಮೊದಲಿಗೆ ಡಾಕ್ಟರ್ ಶ್ರೀನಿವಾಸ ಮಹದೇವಪ್ಪ ಬಸವರೆಡ್ಡಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಡಾಕ್ಟರ್ ಪರಿಚಯವನ್ನು ಮಾಡಿಕೊಡಲಿದ್ದೀನಿ. ಈಗ ಡಾಕ್ಟರ್ ಶ್ರೀನಿವಾಸ ಮಹದೇವಪ್ಪ ಬಸವರೆಡ್ಡಿ ಅವರು ಮೂಲತಃ ಗದಗಿನವರಾಗಿದ್ದಾರೆ. ತಮ್ಮ BDS ಪದವಿಯನ್ನು 2000 ಕರ್ನಾಟಕ ವಿಶ್ವವಿದ್ಯಾಲಯದ ಬೆಳಗಾವಿಯ KLE ದಂತ ಕಾಲೇಜಿನಲ್ಲಿ ಮತ್ತು MDS ಸ್ನಾತಕೋತ್ತರ ಪದವಿಯನ್ನು 2005 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬೆಳಗಾವಿಯ KLE ದಂತ ಕಾಲೇಜಿನಲ್ಲಿ ಪಡೆದಿರ್ತಾರೆ. 2006 SDM ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವಕ್ರದಂತ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 20 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದಿನ ವಿಷಯ, ವಕ್ರದಂತ ಚಿಕಿತ್ಸೆ ಯಾರಿಗೆ ಮತ್ತು ಯಾವಾಗ? ಇದರ ಕುರಿತು ಡಾಕ್ಟ್ರೆ ನಮ್ಮ ಕೇಳುಗರಿಗೆ ಪರಿಚಯವನ್ನು ಮಾಡಿಕೊಡ್ರಿ. ನಮಸ್ಕಾರ. ವಕ್ರದಂತ ಚಿಕಿತ್ಸೆ ಯಾರಿಗೆ ಮತ್ತು ಯಾವಾಗ? ಬಾಯಿ ಆರೋಗ್ಯವು ನಿಮ್ಮ ಒಟ್ಟಾರೆ ಆರೋಗ್ಯದ ಕಿಟಕಿಯಾಗಿದ್ದು, ಹಲ್ಲುಗಳ ಜೋಡಣೆ ತಪ್ಪಾಗುವುದು, ಅಗಿಯಲು ತೊಂದರೆಯಾಗುವುದು ಅಥವಾ ದವಡೆಯ ಇನ್ನಿತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಿಮ್ಮ ವಕ್ರದಂತ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡದಿದ್ದರೆ ನಿಮ್ಮ ಹಲ್ಲುಗಳು ಹುಳುಕು, ಒಸುಡೆ ಕಾಯಿಲೆ ಹಾಗೂ ಹಲ್ಲುಗಳ ಸವಿತದ ಸಮಸ್ಯೆಯನ್ನು ಅನುಭವಿಸಬಹುದು. ವಕ್ರದಂತ ಚಿಕಿತ್ಸೆ ನಿಮ್ಮ ಬಾಯಿಯ ಆರೋಗ್ಯ ಮತ್ತು ನಗುವನ್ನು ಸುಧಾರಿಸುವುದರಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಹಾಗಾದರೆ ವಕ್ರದಂತ ಚಿಕಿತ್ಸೆ ಎಂದರೇನು? ವಕ್ರದಂತ ಚಿಕಿತ್ಸೆ ಎಂದರೆ ತಪ್ಪಾದ ಹಲ್ಲುಗಳು ಮತ್ತು ದವಡೆಯ ಚಿಕಿತ್ಸೆ. ವಕ್ರದಂತ ಚಿಕಿತ್ಸೆ ಯಾರಿಗೆ ಬೇಕು? ಮುಂದಿರುವ ಹಲ್ಲುಗಳು ಅಥವಾ ಉಬ್ಬು ಹಲ್ಲುಗಳು, ಇವುಗಳನ್ನು ನಾವು ಪ್ರೊಕ್ಲೈನ್ ಟೀತ್ ಎಂದು ಕರೆಯುತ್ತೇವೆ. ಅಂದರೆ ನೀವು ಕಚ್ಚಿದಾಗ ನಿಮ್ಮ ಮುಂಭಾಗದ ಹಲ್ಲುಗಳು ಬಾಯಿಯ ಹೊರಗೆ ಕಾಣಿಸಿಕೊಳ್ಳುತ್ತವೆ. ರೆಟ್ರೋಕ್ಲೈನ್ ಟೀತ್, ಹಿಂದಕ್ಕೆ ಬಾಗಿದ ಹಲ್ಲುಗಳು, ಅಂದರೆ ನಾಲಿಗೆ ಕಡೆಗೆ ಹಿಂದಕ್ಕೆ ಬಾಗಿದ ಹಲ್ಲುಗಳು. ಕ್ರೌಡಿಂಗ್ ಕರೋಡೆಡ್ ಟೀತ್, ಬಾಯಿಯಲ್ಲಿ ಹಿಂದೆ ಮುಂದೆ ಇರುವ ಹಲ್ಲುಗಳು ಅಥವಾ ವಕ್ರವಾಗಿ ಇರುವ ಹಲ್ಲುಗಳು. ಸ್ಪೇಸಿಂಗ್ ಅಂದರೆ ಹಲ್ಲುಗಳು ಬಿಡಿಬಿಡಿಯಾಗಿ ಜೋಡಿಸಿದರೆ. ಓವರ್ಬೈಟ್ ಅಂದರೆ ನಿಮ್ಮ ಮೇಲಿನ ಮುಂಭಾಗದ ಹಲ್ಲುಗಳು ಕೆಳಗಿನ ಮುಂಭಾಗದ ಹಲ್ಲುಗಳ ಮೇಲೆ ಅತಿಯಾಗಿ ಆವರಿಸಿಕೊಂಡಿರುವುದು. ನೀವು ಕಚ್ಚಿದಾಗ ಮೇಲಿನ ಮತ್ತು ಕೆಳಗಿನ ಹಲ್ಲುಗಳ ಸಾಲುಗಳ ನಡುವೆ ಅಂತರವಿದ್ದರೆ ನಾವು ಓಪನ್ ಬೈಟ್ ಎಂದು ಕರೆಯುತ್ತೇವೆ. ದವಡೆಯ ನೋವು, ದವಡೆಯ ಕೀಲು ಸಮಸ್ಯೆಯನ್ನು ಸರಿಪಡಿಸಲು ದವಡೆ ಮತ್ತು ಹಲ್ಲುಗಳು ತಪ್ಪಾದ ಜೋಡಣೆಯಿಂದ ಮಾತಿನ ತೊಂದರೆಗಳಿದ್ದರೆ, ಸೀಳು ತುಟಿ ಮತ್ತು ಅಂಗಳ ಸಮಸ್ಯೆಗೆ, ಈ ಎಲ್ಲ ಸಮಸ್ಯೆಗಳಿಗೆ ವಕ್ರದಂತ ಚಿಕಿತ್ಸೆ ನೀಡಬಹುದು. ವಕ್ರದಂತ ಚಿಕಿತ್ಸೆಯ ಪ್ರಯೋಜನಗಳೇನು? ವಕ್ರದಂತ ಚಿಕಿತ್ಸೆ ನಿಮ್ಮ ಮುಖಕ್ಕೆ ಹೆಚ್ಚು ಆಕರ್ಷಕ ನಗುವನ್ನು ನೀಡುತ್ತದೆ. ಸುಂದರವಾದ ಮತ್ತು ಆಕರ್ಷಕ ನಗು ನಿಮ್ಮ ಸ್ವಾಭಿಮಾನವನ್ನು ಸುಧಾರಿಸುತ್ತದೆ. ನಿಮ್ಮ ಹಲ್ಲುಗಳು ಸರಿಯಾದ ಜೋಡಣೆಯಲ್ಲಿದ್ದಾಗ ಅವುಗಳನ್ನು ಸ್ವಚ್ಛಗೊಳಿಸುವುದು ತುಂಬ ಸುಲಭ. ನಿಮ್ಮ ಹಲ್ಲುಗಳನ್ನು ನೇರಗೊಳಿಸುವುದರಿಂದ ಆಹಾರವನ್ನು ಅಗೆಯುವ ಸಾಮರ್ಥ್ಯ ಮತ್ತು ಮಾತಿನ ಕಾರ್ಯವನ್ನು ಸುಧಾರಿಸಬಹುದು. ಈ ಚಿಕಿತ್ಸೆ ನಿಮ್ಮ ದವಡೆಯ ಕೀಳಿನ ಸಮಸ್ಯೆಯ ನೋವನ್ನು ಕಡಿಮೆ ಮಾಡುತ್ತದೆ. ಹಲ್ಲುಗಳ ಹುಳುಕಿನ ಸಮಸ್ಯೆ, ವಸುಡು ಕಾಯಿಲೆ ಮತ್ತು ಬಾಯಿಯ ಇತರ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ವಕ್ರದಂತ ಚಿಕಿತ್ಸೆಯ ಬಾಯಿಯ ಉಸಿರಾಟದ ಸಮಸ್ಯೆಯನ್ನು ಸರಿಪಡಿಸುತ್ತದೆ. ವಕ್ರದಂತ ಚಿಕಿತ್ಸೆ ಯಾವಾಗ ಪ್ರಾರಂಭಿಸಬೇಕು? ವಕ್ರದಂತ ಚಿಕಿತ್ಸೆಯನ್ನು ಯಾವಾಗ ಪ್ರಾರಂಭಿಸಬೇಕೆನ್ನುವುದು ಯಾವುದೇ ಕಠಿಣ ನಿಯಮವಿಲ್ಲದಿದ್ದರೂ ನಿಮ್ಮ ಮಗು 7 ವರ್ಷ ವಯಸ್ಸಿನ ಹೊತ್ತಿಗೆ ವಕ್ರದಂತ ಚಿಕಿತ್ಸೆಯನ್ನು ಚಿಕಿತ್ಸಕರನ್ನು ಭೇಟಿ ಮಾಡಬೇಕು. ಈ ವಯಸ್ಸಿನಲ್ಲಿ ಬಹುತೇಕ ಮಕ್ಕಳಿಗೆ ಚಿಕಿತ್ಸೆಯ ಅವಶ್ಯಕತೆ ಇರುವುದಿಲ್ಲ. ಆದರೆ ಚಿಕಿತ್ಸೆಯ ಅವಶ್ಯಕತೆ ಇದ್ದಲ್ಲಿ ಇದಕ್ಕೆ ಸೂಕ್ತ ವಯಸ್ಸು 11-13 ವಯಸ್ಸು. ಏಕೆಂದರೆ ಈ ಸಮಯದಲ್ಲಿ ಹಲ್ಲು ಮತ್ತು ದವಡೆಯ ಅಭಿವೃದ್ಧಿ ಹೊಂದಿರುತ್ತದೆ. ವಕ್ರದಂತ ಚಿಕಿತ್ಸೆಯು ಕೇವಲ ಮಕ್ಕಳಿಗಷ್ಟೇ ಸೀಮಿತವಾಗಿಲ್ಲ. ಇದರ ಲಾಭವನ್ನು ವಯಸ್ಕರು ಪಡೆದುಕೊಳ್ಳಬಹುದು. ಈ ಚಿಕಿತ್ಸೆಯ ಅವಧಿಯು ಮಕ್ಕಳಿಗೆ ಮಾಡುವ ಚಿಕಿತ್ಸೆಯ ಅವಧಿಗಿಂತ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಈ ಚಿಕಿತ್ಸೆಯ ಅವಧಿಯು ಸಮಸ್ಯೆಯ ತೀವ್ರತೆ ಮತ್ತು ಚಿಕಿತ್ಸೆಯ ಪ್ರಕಾರವನ್ನು ಅವಲಂಬಿಸಿ ಬದಲಾಗುತ್ತದೆ. ಆದರೆ ಬಹುತೇಕ ಚಿಕಿತ್ಸೆ ಅವಧಿ 12-36 ತಿಂಗಳುಗಳು ಇರಬಹುದು. ಈ ಅವಧಿಯು ಸಮಸ್ಯೆಯ ಸಂಕೀರ್ಣತೆ, ರೋಗಿಯ ವಯಸ್ಸು, ವಿಭಿನ್ನ ಚಿಕಿತ್ಸಾ ವಿಧಾನಗಳು, ರೋಗಿಯ ಸಹಕಾರ, ಹಲ್ಲು ಮತ್ತು ವಸುಡುಗಳ ಆರೋಗ್ಯದ ಮೇಲೆ ಅವಲಂಬಿಸುತ್ತದೆ. ವಕ್ರದಂತ ಚಿಕಿತ್ಸೆಗೆ ಬಳಸಲಾಗುವ ಉಪಕರಣಗಳು ಬ್ರೇಸಸ್ ಅಂದರೆ ಕ್ಲಿಪ್. ಸಾಂಪ್ರದಾಯಿಕವಾಗಿ ಲೋಹದ ಬ್ರೇಸಸ್ ಅಂದರೆ ಮೆಟಲ್ ಬ್ರೇಸಸ್ ಅತ್ಯಂತ ಜನಪ್ರಿಯವಾಗಿದ್ದವು. ಕಾಲಾನಂತರದಲ್ಲಿ ಕ್ಲಿಯರ್ ಸಿರಾಮಿಕ್ ಬ್ರೇಸಸ್ಗಳು ಮತ್ತು ಇನ್ವಿಸಲೈನ್ಗಳು ಹೆಚ್ಚು ಜನಪ್ರಿಯವಾಗಿವೆ. ಇತ್ತೀಚಿನ ದಿನಗಳಲ್ಲಿ ಇನ್ವಿಸಲೈನರ್ ಹೆಚ್ಚು ಜನಪ್ರಿಯವಾಗಿವೆ. ಇವುಗಳು ರೋಗಿಯ ಬಾಯಿಯಲ್ಲಿ ಬಹುತೇಕ ಅಗೋಚರವಾಗಿರುವುದರಿಂದ ತುಂಬ ಸುಂದರವಾಗಿ ಕಾಣುತ್ತವೆ. ಇವುಗಳನ್ನು ತೆಗೆದು ಸ್ವಚ್ಛಗೊಳಿಸಬಹುದು. ಆದ್ದರಿಂದ ಹಲ್ಲು ಮತ್ತು ವಸುಡುಗಳ ಆರೋಗ್ಯಕರವಾಗಿ ಉಳಿಯುತ್ತವೆ. ಪ್ರತಿ ವರ್ಷ ಅಕ್ಟೋಬರ್ 1ನೇ ವಾರವನ್ನು ವಕ್ರದಂತ ಸಪ್ತಾಹವನ್ನಾಗಿ ಹಾಗೂ ಅಕ್ಟೋಬರ್ 5ರಂದು ವಕ್ರದಂತ ಚಿಕಿತ್ಸಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವು ಆರೋಗ್ಯಕರ ಮತ್ತು ಆತ್ಮವಿಶ್ವಾಸದ ನಗುವನ್ನು ಸೃಷ್ಟಿಸುವುದರಲ್ಲಿ ವಕ್ರದಂತ ಚಿಕಿತ್ಸಕರ ಪಾತ್ರವನ್ನು ತೋರಿಸುತ್ತದೆ. ಸ್ಮೈಲ್ ಬ್ರೈಟ್ ಸೆಲೆಬ್ರೇಟಿಂಗ್ ಆರ್ಥೋಡಾಂಟಿಸ್ಟ್ ಆ್ಯಂಡ್ ಹೆಲ್ದಿ ಗ್ರೀನ್ಸ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ವರ್ಷದ ಆರ್ಥೋಡಾಂಟಿಸ್ಟ್ ಡೇ ಆಚರಿಸಲಾಗುತ್ತಿದೆ. ಧನ್ಯವಾದಗಳು. ಡಾಕ್ಟ್ರೆ, ಈ ವಕ್ರದಂತ ಚಿಕಿತ್ಸೆ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಹೇಳ್ಕೊಡ್ತಾ ಇದ್ದೀರಿ. ಈ ವಕ್ರದಂತೆ ಚಿಕಿತ್ಸೆ ಅಂದ್ರೇನು ಮುಖ್ಯವಾಗಿ ನಮ್ಮ ಕೇಳುಗರಿಗೆ ಇನ್ನೊಂದು ಸ್ವಲ್ಪ? ವಕ್ರದಂತ ಚಿಕಿತ್ಸೆ ಅಂದರೆ ನಾವು ನೋಡ್ತಿರಬಹುದು, ಹಲ್ಲುಗಳು ಉಬ್ಬುಗಳು ಇರುವಾಗ ತುಟಿಯನ್ನು ಮೇಲಿನ ತುಟಿ ಮತ್ತು ಕೆಳಗಿನ ತುಟಿ ಕ್ಲೋಸ್ ಮಾಡೋಕ್ಕೆ ಅಂದರೆ ಮುಚ್ಚಲು ಬರುವುದಿಲ್ಲ, ಅವಾಗೆ ಹಲ್ಲುಗಳು ಮುಂದಿರುತ್ತವೆ ಅಂತ ಹೇಳ್ತೀವಲ್ಲ, ಅದನ್ನು ಕ್ಲಿಪ್ ಮುಖಾಂತರ ಅವನ್ನು ಉಬ್ಬಿದ ಹಲ್ಲುಗಳನ್ನು ಹಿಂದೆ ತಗೊಂಡು ಹೋಗುದು. ಅವಾಗ ಏನಾಗುತ್ತದೆ, ಆ ಉಬ್ಬು ಕಡಿಮೆ ಆಗುತ್ತದೆ. ಈಗ ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ದಾರೆ ನೋಡೋಣ. ಹಲೋ ಹಲೋ, ಸರ್ ನಾವು ಪಶ್ಚಿಮ ಕಟ್ಟೆ ಅಂತೇಳಿ ಸೋಶಿಯಲ್ ವರ್ಕರ್ ಗದಗ ಜಿಲ್ಲಾ. ಹಾ ನಮಸ್ಕಾರ, ಹೇಳ್ರಿ. ನಮಸ್ಕಾರ ಡಾಕ್ಟ್ರ. ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಡಾಕ್ಟ್ರ, ಹಲ್ಲು ಬೀಳ್ತಲ್ಲ ಹೊಳ್ಳಿ ಕುಡ್ಸಕ್ ಬರ್ತಾನ್ರಿ ಬಿದ್ದಲ್ಲ? ಹಾ ಕುಡ್ಸಕ್ ಬರ್ತೈತಲ್ರಿ ಸರ್. ಅದು ಅದಕ್ಕೆ ಟೈಮ್ ಲಿಮಿಟ್ ಐತನ್ರಿ? ಅದೇ ಟೈಮ್ ಲಿಮಿಟ್ ಅಂದ್ರೆ ಒಂದ್ಸಲ ಚೆಕ್ ಮಾಡ್ಬೇಕ್ರಿ, ಹಂಗೇನು ಲಿಮಿಟ್ ಇಲ್ರಿ. ಅವು ಓವರ್ಆಲ್ ಭಾಳಷ್ಟು ಥಿಂಗ್ಸ್ ಮ್ಯಾಟರ್ ಹಾಕವ್ರಿ, ಅವನ್ನ ಒಂದ್ಸಲ ನೋಡಿಂದ ಗೊತ್ತಾಕೈತ್ರಿ. ಅಂದ್ರೆ ಬಿದ್ದಲ್ಲಿ ಕುಡಿಸ್ಬೋದು? ಒಟ್ಟೆ ಕುಡಿಸ್ಬೋದು ರೀ, ಬೇಕಾದಂಗೆ ಕುಡಿಸ್ಬೋದು ರೀ. ಒಳ್ಳೇದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ ಹಲೋ, ಮಹೇಶ್ ಅವರೇ, ನೇರವಾಗಿ ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರೆ ಮಾತಾಡಿ. ಮಹೇಶ್ ಅವ್ರೆ ನಮಸ್ಕಾರ, ಹೇಳ್ರಿ. ಸರ್ ನಮಸ್ಕಾರ ಸರ್. ಡಾಕ್ಟರ್ ಸರ್, ಈಗ ಅಲ್ಲೂ ಅಂತ ಬರ್ತಾನೆ ಸರ್, ಅವಾಗ ನೋವು ತಾಳ್ಲಾರ್ದ ಕೆಲವೊಬ್ರು ತಗಿಸ್ತಾ ಇರ್ತಾರೆ, ಹೋಗಿ ಅದು ತಗಿಸೋದು ಒಳ್ಳೇದೋ ಏನು ಅದು ನೋಡ್ಬೇಕ್ರಿ. ಎಷ್ಟು ಹಂತದ ಮಠ ಆಗೈತಿ, ಅದು ಏನು ತೊಂದರೆ ಐತಿ, ಅದು ಏನಾರ ಅದು ಇಲ್ಲ ಅದು ಸ್ವಲ್ಪ ಮಟ್ಟಿಗೆ ಇತ್ತು ಅಂತಂದ್ರೆ ಅದನ್ನು ಉಳಿಸಾಕ ಬರ್ತದ್ರಿ? ಇಲ್ಲ ಸರ್, ಅದಕ್ಕೆ ಒಂಥರ ಕ್ಯೂ ಆಗಿ ಇಲ್ಲೊಬ್ರು ತಗಿಸಿದ್ದಾರೆ ಸರ್, ಒಂದ್ ಎರಡು ಹಣ್ಣು ತಗಿಸಿದ್ದಾರೆ, ಅದಕ್ಕೆ ಕೇಳಂದ್ರೆ ಕೇಳ್ತಾ ಇದ್ದೀನಿ. ಅದು ಕ್ಯೂ ಆಗಿತ್ತಲ್ಲ ಸರ್, ಅಲ್ಲಿನಲ್ಲಿ ಕ್ಯೂ ಬಂದು ಉಳಕಾಗಿತ್ತು ಅಂತ ನೋವು ತಾಳಲಾರದ ಅವರು ಡಾಕ್ಟರ್ ಹತ್ರ ಹೋಗಿ ತಗಿಸ್ಬಿಟ್ಟಾರ ಸರ್ ಅದನ್ನ. ಅದಕ್ಕೆ ಮುಂದೆ ಏನಾರ ಎಫೆಕ್ಟ್ ಆಗುತ್ತೋ ತಲೆಗೆ ಪಲ್ಲಿಗೆ ಅಂತ ಕೇಳ್ತಾ ಇದ್ದೀನಿ. ಏನು ಎಫೆಕ್ಟ್ ಆಗಂಗಿಲ್ರಿ, ಅವಾಗ ಅದು ನೋಡ್ರಿ ಮೊದ್ಲಿನ ಹಂತಕ್ಕೊಳಗಿತ್ತಂದ್ರ ಅದನ್ನ ಉಳಿಸ್ಬೋದ್ರಿ, ಅದನ್ನ ನರ ಚಿಕಿತ್ಸೆಯನ್ನು ಮಾಡಿಸಿ ಅದನ್ನ ಉಳಿಸ್ಬೋದ್ರಿ ಸರ್. ಆದ್ಮೇಲೆ ಕಣ್ಣೇನ್ ಲೂಸ್ ಆಗಂಗಿಲ್ರಿ, ಅದ್ರಲ್ಲಿಂದ ಕಣ್ಣಿಗೆ ಏನ್ ಪೆಟ್ಟು ಬೀಳಂಗಿಲ್ರಿ ಸರ್. ಹಾ ಮತ್ತೆ ಹೊಳ್ಳಿ ಹಾಕೋಬಹುದ್ರಿ ಅವ್ನು, ಅಲ್ಲಿ ಹಳ್ಳಿ ಹಳ್ಳಿ ಹಾಕೋಬಹುದ್ರಿ. ಮತ್ತೆ ಹೊಳ್ಳಿ ಹಾಕೋಬಹುದ್ರಿ ಅವ್ನು ತೆಗೆದಿದ್ದನ್ನ ಹಲ್ಲನ್ನ ಅವ್ ಹಾಕೋಬಹುದ್ರಿ ಹೊಲ್. ಯಾವ್ದಕ್ಕೂ ಒಂದ್ಸಲ ಎಸ್ ಡಿ ಎಂ ಬರಲ್ಲ ಡಾಕ್ಟರ್. ಈಗ ವಕ್ರದಂತ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡದಿದ್ರೆ ಏನು ತೊಂದರೆಗಳಾಗ್ತವೆ ಅಂತ ಏನಂದ್ರಿ? ಬಹಳಷ್ಟು ಸಲ ಏನಾಕೈತಿ, ಉಬ್ಬು ಅದಾವ್ರಿ, ಅವರ ಆತ್ಮವಿಶ್ವಾಸ ಅಂದ್ರೆ ಕಾನ್ಫಿಡೆನ್ಸ್ ಏನಂತೀವಲ್ಲ ಅದು ಅದು ಏನಾಕೈತ್ರಿ, ಕಡಿಮೆ ಆಗ್ತದ್ರಿ. ಅಂದ್ರೆ ಏನಾಕೈತಿ, ಅವರು ಈಗ ಸ್ಕೂಲ್ನಾಗಿರೋ ಹುಡುಗರಿಗೆ ಅವ್ರಿಗೆ ಏನಿಸ್ತೈತಿ, ಈಗ ಬೇರೆದವರೆಲ್ಲ ಅವ್ರಿಗೆ ಅಸಹ್ಯ ಮಾಡ್ತಾರ, ಏ ಉಬ್ಬು ಉಬ್ಬು ಉಬ್ಬು ಅಂತ. ಸೊ ಅವಕ್ಕೇನಾಕೈತಿ, ಅವ ಮುಂದೆ ಹೋದಂಗೆಲ್ಲ ಸ್ಟಡೀಸ್ನಾಗ ಅವಂಗೆ ಏನಾಕೈತಿ, ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ, ಅವಂಗೆ ಇನ್ಫೀರಿಯರ್ ಅಂತ ಫೀಲ್ ಆಕೈತಿ, ಒಂಥರ ಕೀಳಿರ್ಮೆ ಕೀಳಿ. ಹೌದು ಸರ್, ಹೌದು ಸರ್, ಹಂಗಾಕೈತಿ. ಸೊ ಅದಕ್ಕೆ ಏನಾಗ್ತದೆ, ಸೊ ಏನಾಕೈತಿ, ಒಮ್ಮೊಮ್ಮೆ ಏನು ಮಾಡ್ತೀವಿ ನಾವು, ಇದ್ದಿದ್ದ ಜಾಗ ಇರ್ತದೆ, ಸೊ ಕ್ಲಿಪ್ ಹಾಕಿ ಒಳಗಡೆ ಒಯ್ದ್ರೆ ಅವು ಎಷ್ಟೋ ಡಿಫ್ರೆನ್ಸ್ ಆಗುತ್ತೆ ಸರ್ ಅವನ ಫೇಸಲ್ಲಿ. ಅಂದರೆ ಒಂದು ಮನುಷ್ಯನ ಸೌಂದರ್ಯವನ್ನೇ ಹೆಚ್ಚಿಸ್ಲಿಕ್ಕೆ ಹಲ್ಲು ಬಹಳ ಮುಖ್ಯ ಅದ. ಹೌದು ಸರ್, ಅವಶ್ಯ ಸರ್. ಈಗ ಇನ್ನೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ ರೀ, ನಮಸ್ಕಾರ, ಯಾರು ಮಾತಾಡೋದು? ನಾವಿಲ್ಲಿ ರಾಯಬಾಗದ ಭೀಮರಾವ್ ಕೊಕ್ಕಾಟೆ ಮಾತಾಡೋದು ರೀ. ಭೀಮರಾವ್ ರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ನಮಸ್ಕಾರ ರೀ ಭೀಮರಾವ್ ರೀ, ಹೇಳ್ರಿ. ನಮ್ಮಲ್ಲಿ ನನ್ನ ಮೊಮ್ಮಗಳು 15 ವರ್ಷ ಆಗಿದಾಳ ರೀ. ಹ್ಞೂ ಸರ್. ಆಕಿಗೆ ಹಲ್ಲು ಮ್ಯಾಲ ಬರ ಆಯ್ತು ಸಾಟ್ಯಾಗ ರೀ. ಹ್ಞೂ, ಅದನ್ನ ತೆಗಿಸ್ಬೇಕನ್ರಿ? ನೀವು ಒಂದ್ಸಲ ಕರ್ಕೊಂಬಂದು ಸಮೀಪ ವಕ್ರದಂತ ಚಿಕಿತ್ಸಕರ ಕಡೆಗೆ ತೋರಿಸ್ರಿ. ಹ್ಞೂ, ಬಂದು ಒಂದ್ಸಲ ತೋರಿಸ್ರಿ. ಅವು ಒಮ್ಮೆಮ್ಮೆ ಏನಾಕೈತಿ, ಅವು ತಡವಾಗಿ ಬರ್ತಿರ್ತಾವ್ರಿ, ಹಾಲಲ್ಲೂ ಬಿದ್ದಿರಂಗಿಲ್ರಿ, ಅದು ಬರ್ತಿರ್ತಾವ. ಅವನ್ನ ತೆಗಿಸ್ಬಾರ್ದ್ರಿ, ಅವನ್ ನೋಡಿ ಅವನ್ನ ಒಂದ್ಸಲ ಪರೀಕ್ಷೆ ಮಾಡಿ ನಂತರ ಅದನ್ನ ಕ್ಲಿಪ್ ಹಾಕಿ ಅವನ್ ಸರಿ ಮಾಡಕ್ ಬರ್ತದ್ರಿ. ಫಸ್ಟ್ ಒಂದ್ಸಲ ಯಾರ ನೀವು ಬಂದು ತೋರಿಸ್ರಲ್ಲ ಅದರಿ, ಅದು ಹಾಲಲ್ಲಿ ಬಿದ್ದಿರಂಗಿಲ್ರಿ. ಇನ್ನು ನೀವು ಹೇಳೋದ್ ನೋಡಿದ್ರೆ ಹಾಲಲ್ಲಿ ಬಿದ್ದಿರಂಗಿಲ್ರಿ, ಅವು ಏನ ಪರ್ಮನೆಂಟ್ ಹಲ್ಲು ಮ್ಯಾಲ ಬರ್ತಿರ್ತೈತ್ರಿ, ಅದ ಜಗ ಕೊಡು ಅಂತ ಕೇಳ್ತಿರ್ತೈತ್ರಿ, ಅದು ತಾವಾಗಿ ಬೀಳಂಗಿಲ್ರಿ ಅವು. ಸೊ ಅವನ್ ಏನಾಕತಿ, ನೀವು ಒಂದ್ಸಲ ವಕ್ರದಂತ ಚಿಕಿತ್ಸಕರೇ ತೋರಿಸಿದ್ರಿ ಅಂದ್ರ ಅದನ್ನ ಅವು ಹೇ ನೋಡಿ ಹೇಳ್ತೀವ್ರಿ ಸರ್, ಮಾಡಕ್ ಬರ್ತೈತ್ರಿ ಸರ್, ಮಾಡಕ್ ಬರ್ತೈತ್ರಿ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ ಸರ್. ಇನ್ನೊಂದು ಕರೆ ಇದೆ ಡಾಕ್ಟ್ರ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡಿದ್ರಿ? ನಮಸ್ಕಾರ ಸರ್. ಚಿಕ್ಕಪೇಟೆಯಿಂದ ರಮೇಶ್ ಕಂಕನವಾಡಿ ಸರ್. ರಮೇಶ್ ಅವರು ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ರೇಡಿಯೋ ಸೆಟ್ ಅನ್ನ ಸ್ವಲ್ಪ ದೂರ ಹೇಳಿ. ಹೌದು ಸರ್, ಅದ ಸರ್, ನಿಮ್ಮ ಹಾಸ್ಪಿಟಲ್ ವಕ್ರದಂತ ಚಿಕಿತ್ಸೆ ಫ್ರೀ ಅಂತ ತ್ರೇಸನ್ನು ಕಾಸ್ಟ್ ಮಾಡತ್ರಿ? ಇಲ್ರಿ, ಅದು ಏನಂದ್ರೆ ನೀವು ಒಂದ್ಸಲ ಬಂದಿಂದ ಹೇಳ್ಬೋದ್ರಿ, ಅಂದ್ರೆ ನಾಮಿನಲ್ ಫೀಸ್ ಇರ್ತೈತ್ರಿ. ನಾಮಿನಲ್ ಅಂತಂದ್ರೆ ಈ ಕ್ಲಿಪ್ಪಿನ ಚಾರ್ಜ್ ಏನು ಇರ್ತೈತೆ ಅಲ್ರಿ, ಅದಷ್ಟೇ ಇರ್ತೈತ್ರಿ. ಸೊ ನೀವು ಒಂದ್ಸಲ ಬಂದ್ರಿ ಅಂದ್ರೆ ನಾವು ನೋಡಿ ಹೇಳ್ಬೋದ್ರಿ. ಇಲ್ರಿ, ಪರೀಕ್ಷೆ ಮಾಡಕ್ ಏನ್ ಇರಂಗಿಲ್ರಿ, ಪರೀಕ್ಷೆ ಮಾಡಕ್ ನಾವು ಏನ್ ಇರಂಗಿಲ್ರಿ. ಬಟ್ ಪರೀಕ್ಷೆ ಮಾಡಿಂದ ಅದು ಏನು ಹೆಂಗ ಅಂತ ಹೇಳಿಂದ ನಿಮಗೆ ಹೇಳ್ಬಹುದ್ರಿ ಏನ ಅಂತ. ಒಂದ್ಸಲ ತೋರಿಸಿ, ಯಾವ್ದಕ್ಕೂ ಒಂದ್ಸಲ ಬಂದು ನೀವು ತೋರಿಸಿದ್ರಿ ಅಂದ್ರೆ, ನಿಮ್ಮ ವಕ್ರದಂತ ಚಿಕಿತ್ಸಕರ ಕಡೆ ತೋರಿಸಿದ್ರಿ ಅಂದ್ರೆ ನಾವು ಹೇಳ್ಬಹುದ್ರಿ ಏನ ಅಂತ. ನಮಸ್ಕಾರ. ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ ಹಲೋ, ಯಾರ್ರಿ ಮಾತಾಡೋದು? ಹಲೋ ಹಲೋ, ಯಾರು ಮಾತಾಡೋದು? ಹಲೋ, ತಾಂತ್ರಿಕ ದೋಷ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ನಾವು ಅಂತ ಹೇಳ್ರಿ. ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ನೂರ್ ಅವ್ರು ಹೇಳ್ರಿ. ನನ್ನ ಮೂರ ಹಳ್ರಿ ತೆಗಿನ ಹೋಗಿದಾವ್ರಿ. ಹ್ಞೂನ್ರಿ. ಅವನು ಹಾಕಾಕ್ ಬರ್ತೈತ್ರಿ ಮತ್ತ ಇವತ್ತು ಒಂದು ಹಲ್ಲ ಮ್ಯಾಗಿಂದು ಅರ್ಧ ಮುರ್ದತ್ರಿ. ಹ್ಞೂನ್ರಿ. ಅದನ್ನ ಏನ್ ಮಾಡಕ್ ಬರ್ತೈತ್ರಿ ಸರ್? ಅದು ಯಾವ್ದು ಬಹಳ ಡ್ಯಾಮೇಜ್ ಆಗಿದ್ದನ್ನ ಅದನ್ನ ತೆಗೆದು ಅವ್ನು ಮತ್ತೆ ಹಳ್ಳಿ ಈಗೇನು ನಿಮ್ಗೆ ಹಲ್ಲಿ ಇಲ್ಲ ಅಂತಿರಲ್ಲ, ಅವನ್ನೆಲ್ಲ ಹಾಕಾಕ್ ಬರ್ತೈತ್ರಿ. ಮತ್ತೆ ಯಾವುದಕ್ಕೂ ನೀವು ಒಂದ್ಸಲ ಬಂದು ತೋರಿಸಿಂದ ನೀವು ಬರ್ರಲ್ಲ, ಒಂದ್ಸಲ ಬಂದು ನಿಮಗೆ ಅನುಕೂಲ ಇದ್ದಾಗ ಬಂದು ತೋರಿಸಿದ್ರಿ ಅಂದ್ರೆ ನಾವು ನೋಡಿ ಹೇಳ್ಬೋದ್ರಿ. ಮಾಡಕ್ ಬರ್ತೈತ್ರಿ, ಯಾವುದಕ್ಕೂ ಮಾಡಕ್ ಬರ್ತೈತ್ರಿ. ವಯಸ್ಸೆಷ್ಟ್ರಿ ತಮಗೀಗ? ಐವತ್ತೊಂಬತ್ತು. ಬರ್ರಿ, ಯಾವ್ದಕ್ಕೂ ಒಂದ್ಸಲ ಬಂದು ಡಾಕ್ಟರ್ನ ಭೇಟಿ ಆಗ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಈಗ ವಕ್ರದಂತ ಚಿಕಿತ್ಸೆಯನ್ನ ಯಾರೆಲ್ಲ ಪಡೆದುಕೊಳ್ಬಹುದು ಅಂತೀರಿ? ಸರ್ ನೋಡ್ರಿ, ವಕ್ರದಂತ ಚಿಕಿತ್ಸೆ ಅಂದ್ರೆ ಈಗ ಏನಾಕತ್ರಿ, ಬೆಳೆಯ ವಯಸ್ಸು ಎಸ್ಪೆಷಲಿ ಈಗ ಏನಾಕತ್ರಿ, ಒಂದು 13 ವರ್ಷ ನನ್ನ ಎಲ್ಲ ಹಲ್ಲು ಬಿದ್ದು ಬಂದಿರ್ತಾವೆ ಸರ್, ಪರ್ಮನೆಂಟ್ ಹಲ್ಲು ಬಿದ್ದು ಬಂದಿರ್ತಾವೆ. ಅವಾಗ ಉಬ್ಬುಗಳಿರ್ತಾವೆ, ಅದು ಬಹುಶಃ ಬಹಳ ರೀಸನ್ ಇರ್ಬೋದು. ಬಾಯಿಲೆ ಉಸಿರಾಡಿಸೋದಿಂದ ಉಬ್ಬುಗಳು ಹೆಚ್ಚಿಗೆ ಆಕ್ಕವು. ಆಮೇಲೆ ಬಟ್ಟು ಚೀಪುವುದು, ಆಮೇಲೆ ನ್ಯಾಲ್ಗಿ ಒತ್ತುವಿಕೆ, ನ್ಯಾಲ್ಗಿ ದೊಡ್ಡದಿರ್ತದ, ಸೊ ಒತ್ತುವಿಕೆ. ಬಾಯಿಲೆ ಉಸಿರಾಡಿಸ್ಬೇಕಾದ್ರೆ ಏನಾಕತಿ, ಬಾಯಿ ತೆಗೆದು ಈಗ ಯೂಶ್ವಲಿ ನಾವು ಹೆಂಗ್ ಮಾಡ್ತೀವ್ರಿ ಅಂದ್ರೆ ಉಸಿರಾಡಿಸೋದು 80% ಮೂಗಿಲ್ಲೇ, 20% ಬಾಯಲ್ಲಿ. ಸೊ ಒಮ್ಮೆ ಉಲ್ಟಾ ಆಗ್ತದೆ ಸರ್, ಸುಮಾರು ಸಲ ಅವ್ರಿಗೆ ಅಲರ್ಜಿ ಇರ್ತದೆ, ಮೂಗು ಕಟ್ಟಿ ಅವು ಗಂಟ್ಲಾದ ಅಡಿನಾಯ್ಡ್ಸ್ ಇದ್ದಾಗ ಅವು ಏನಾಕತಿ, ಬಾಯಿಲೇನ ಉಸಿರಾಡಿಸ್ತಾರೆ. ಸೊ ಅವಾಗ ಏನಾಗ್ತದ ಅಂದ್ರೆ, ಸೊ ಬಾಯಿಲೆ ಉಸಿರಾಡಿಸ್ಬೇಕಾದ್ರೆ ಏನಾಕತಿ, ಹಂಗ ಮುಂದ್ ಬರ್ಕೊಂತ ಹೋಗ್ತಾವ್ರಿ. ಸೊ ಅದು ಏನ್ ಮಾಡ್ಬೇಕು, ಅವಕ್ಕೆ ಕ್ಲಿಪ್ ಹಾಕಿ ಅವನ್ನ ಹಿಂದ್ ತಗೊಂಡು ಹೋಗಿ ಅವ್ನು ನೋಡ್ಬೇಕು ಸರ್, ಅವು ಎಷ್ಟು ಜಾಗ ಎಷ್ಟಿದೆ, ಎಷ್ಟು ಮಟ್ಟಿಗೆ ಹಿಂದ್ ಹೋದ್ರೆ ಅವ್ನು ಹೆಂಗ್ ಕಾಣ್ತಾನೆ. ಸೊ ಅದನ್ನೆಲ್ಲ ಮಾಡ್ಲಿಕ್ಕೆ ಬರ್ತೈತೆ. ಅಲ್ಲ, ಈಗ ಒಂದ್ಸಲ ಕ್ಲಿಪ್ ಹಾಕಿಂದ ಎಷ್ಟು ತಿಂಗಳಲ್ಲಿ ಅದು ಹಿಂದ್ ಸರಿತು? ಅದು ಸರ್, ಅದು ಒಂದು 12 ತಿಂಗಳಿಂದ ಹಿಡಿದು 36 ತಿಂಗಳುಗಳು ಅಟ್ ಲೀಸ್ಟ್ ಬೇಕ್ರಿ ಸರ್. ಅಂದ್ರೆ ಈಗ ಸ್ವಲ್ಪ ಇತ್ತು, ಸ್ವಲ್ಪ ಮಟ್ಟಿಗಿತ್ತು ಅಂದ್ರೆ 12 ತಿಂಗಳು ಆಗ್ಬಹುದು. ಒಂದು 3 ವರ್ಷ ಬೇಕು. 3 ವರ್ಷ ಆಗುತ್ತೆ ಸರ್. ಇನ್ನೊಂದು ಕರೆ ಇದೆ ನೋಡೋಣ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡಿದ್ರಿ? ನಾನು ಶಿರೋಳದಿಂದ ನೇಮಿತ ಕೇಳೋದು ಉದಯ ಟೇಲರ್ ಸರ್. ಉದಯ ಟೇಲರ್ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಮಕ್ಕಳಲ್ಲಿ ಸರ್ ವಕ್ರದಂತ ಇರಬಹುದು, ಆದ್ರೆ ಕಡೆ ಹಲ್ಲು ಬರುವಾಗ 19 ವಯಸ್ಸಿಗೆ ಅದು ಇದಾಗತ್ತಲ್ಲ ಸರ್, ಅದ್ರ ಬಗ್ಗೆ ಏನಾದ್ರು ಒಟ್ಟು ಹೇಳ್ತೀರೇನು? ನೋಡ್ರಿ ಸರ್, ಇದು ವಕ್ರದಂತ ಮತ್ತು ಈಗ ಕಡೆ ಹಲ್ಲು, ಕಡೆ ಹಲ್ಲು ಅಂದ್ರೆ ನೀವು ಬುದ್ಧಿ ಹಲ್ಲು ಹೇಳಕತ್ತೀರೇನ್ರಿ? ಅವು ಬುದ್ಧಿ ಹಲ್ಲು ಏನಾಗ್ತಾವ್ರಿ ಸರ್, ಈಗ ಎಲ್ಲ ಗದ್ದ ಸಣ್ಣ ಇರುವಾಗ ಬುದ್ಧಿ ಹಲ್ಲು. ಸೊ ನಾವೇನು ಗಟ್ಟಿದೇನು ತಿನ್ನಂಗಿಲ್ಲ, ಸೊ ಬುದ್ಧಿ ಹಲ್ಲು ಸುಮಾರು ಮಂದಿಗೆ ಬರಂಗೇ ಇಲ್ಲ. ಸೊ ಬಂದ್ರೂ ಏನಾಗ್ತದೆ, ಅಡ್ಡ ಸಿಕ್ಕೊಂತೈತಿ. ಸೊ ಅವು ಎಷ್ಟಾಕತಿ, ವಿಶೇಷವಾಗಿ ಅವು ಎಲ್ಬನಿಗೆ ಸಿಕ್ಕೊಂಡಾಗ ಅವನ್ನ ತೆಗಿಯೋದ ಸೂಕ್ತರಿ, ಯಾಕಂದ್ರೆ ಅಲ್ಲಿ ಮಟ್ಟ ಬ್ರಷ್ ಮುಟ್ಟಲ್ಲ, ಸೊ ನಿಮ್ಗೆ ಅದು ಕ್ಲೀನ್ ಮಾಡ್ಕೊಳಕ್ ಆಗಲ್ಲ. ಸೊ ಹಂಗಾಗೈತ್ರಿ, ನಮ್ಮ ಒಬ್ಬ ಮಗಳಿಗೆ ರೀ, ಹ್ಞೂನ್ರಿ, ಅದ್ರ ಸಂಬಂಧ ಕೇಳತ್ತೀನಿ ಸರ್. ಅಂದ್ರೆ ಅದು ಕಡೆ ದೌಡಿ ಹೋತಂದ್ರೆ, ಬ್ರಷ್ ಹೋತಂದ್ರೆ ಹತ್ತಿಬಿಡ್ತಾಳ್ರಿ. ಓ, ಹಂಗಿದ್ರೆ ಕೂಡಲೇ ತೋರಿಸ್ರಿ, ಅದು ನಿಮಗೆ ಅನುಕೂಲ ಆದಾಗ ನೋಡ್ರಿ, ನಿಮ್ಮ ಸಮೀಪದವರ ಇಲ್ಲಾಂದ್ರೆ ನೋಡ್ರಿ ಬರ್ರಿ ಒಂದ್ಸಲ ಎಸ್ ಡಿ ಎಂಗೆ ಒಂದ್ಸಲ ಚೆಕಪ್ ಮಾಡಿಂದ ನಾವು ನಿಮಗೆ ಹೇಳ್ಬಹುದು ಅದನ್ನ ಏನ್ ಮಾಡ್ತಾರೆ. ಅದು ಪರಿಹಾರ ಅಂದ್ರೆ ನೋಡ್ರಿ ಸರ್, ಅದು ಅದಕ್ಕೆ ಜಾಗ ಇತ್ತು ಅಂತಂದ್ರೆ ಬರಾಕ ಅನುಮತಿ ಮಾಡಿಕೊಡ್ತೀವಿ, ಇಲ್ಲ ಅದು ಬರಾಕ ಜಾಗನ ಇಲ್ಲ ಅಂತಂದ್ರೆ ಅದನ್ನ ತೆಗಿಯೋದ ಸೂಕ್ತ ಆಗ್ತದೆ ಸರ್. ಇಲ್ಲಾಂದ್ರೆ ಅವರು ಹೇಳ್ರಿ ಕಟ್ ಮಾಡೇ ತೆಗಿದ್ರ ಸರ್? ಹೌದ್ರಿ ಸರ್, ಅದನ್ನ ಪೂರ ತೆಗಿತೀವಿ ಸರ್, ಕಟ್ ಮಾಡಿ ಬಿಡಿ ಬಿಡಿಯಾಗಿ ತೆಗಿತೀವಿ ಸರ್, ಯಾಕಂದ್ರೆ ಅದು ಎಲ್ಲಬನ್ಯಾಗ ಸಿಕ್ಕೊಂಡಿರ್ತದೆ ಸರ್. ಹಂಗ್ರಿ ಸರ್, ಅದನ್ನ ನೋಡಿಂದ ಹೇಳ್ಬಹುದು ಸರ್, ಅದನ್ನ ನೋಡಿಂದ ಹೇಳ್ಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ ಡಾಕ್ಟ್ರೆ. ಹಲೋ ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಾಡಿಗೇರ್ ಅಂತ ಹೇಳಿ. ನಾಡಿಗೇರ್ ಅವರ ಹೇಳ್ರಿ ತಮ್ಮ ಪ್ರಶ್ನೆ ನೇರವಾಗಿರ್ಲಿ. ಚಿಕಿತ್ಸೆ ಅಂದ್ರೆ ಯಾವ ಟೈಪ್ ಹೆಂಗ್ ಹೆಂಗ್ ಕೊಡ್ತೀರಾ ಅಂತ ಕೇಳಬೇಕು. ಅಂದ್ರೆ ವಕ್ರದಂತ ಚಿಕಿತ್ಸೆ ಅಂದ್ರೆ ಹೆಂಗ್ರಿ ಅಂದ್ರೆ, ಈಗ ನಾವು ಹಲ್ಲು ಮುಂದಿರ್ತಾವ ನೋಡ್ರಿ, ಬಿಡಿ ಬಿಡಿ ಇರ್ತಾವು ಮಕ್ಕಳಿಗೆ, ಅವು ಏನಾರ ಮುಂದಿರ್ತಾವ, ಉಬ್ಬು ಇರ್ತಾವು. ಉಬ್ಬು ಇದ್ದಾಗ ಏನಾಗ್ತೈತಿ, ಅವಕ್ಕೆ ಕ್ಲಿಪ್ ಹಾಕಿ ಅವನ ಹಿಂದೆ ಒಯ್ತೀವಿ ಸರ್. ಅಂದ್ರೆ ಅವನ ಒಳಗೆ ಒಯ್ತೀವ್ರಿ, ಅವಾಗ ಉಬ್ಬು ಕಡಿಮೆ ಆಗ್ತದೆ, ಅವರಿಗೆ ಆತ್ಮವಿಶ್ವಾಸ, ಅವ್ರಿಗೆ ಚಂದ ಕಾಣ್ತದ. ಸೊ ಅವಾಗ ಏನಾಕೈತಿ, ಸೊ ಅದಕ್ಕೆ ವಕ್ರದಂತ ಚಿಕಿತ್ಸೆ ಅಂತೀವಿ ಸರ್ ನಾವು. ಟ್ಯಾಬ್ಲೆಟ್ ಏನು ಇರಂಗಿಲ್ಲರಿ, ಅದು ಸಂಬಂಧ ಇಲ್ಲರಿ, ಟ್ಯಾಬ್ಲೆಟ್ ಏನು ಬರಂಗಿಲ್ಲರಿ, ಅದು ಚಿಕಿತ್ಸೆನಾರಿ, ಕ್ಲಿಪ್ ಹಾಕಿ ಟ್ಯಾಬ್ಲೆಟ್ ಗಿಬ್ಲೆಟ್ ಏನು ಇಲ್ಲಂಗ ಮಾಡ್ತೀವ್ರಿ. ಹೌದ್ರಿ ಸರ್, ಹಲ್ಲು ನೋವು ಇದ್ರೆ ನಿಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರ ಅವ್ರು? ಏ ಇಲ್ರಿ, ಅದ್ರ ಟ್ಯಾಬ್ಲೆಟ್ಸ್ ಇಂದ ಕಡಿಮೆ ಆಗಂಗಿಲ್ರಿ, ಅದ್ರ ಟ್ರೀಟ್ಮೆಂಟ್ ಇಲ್ಲದೆ ಕಡಿಮೆ ಆಗತ್ತೆ ಸರ್. ಕ್ಲಿಪ್ ಹಾಕ್ಬೇಕು ಸರ್. ತಂತಿ ನಾನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀನಿ ನಿಮಗೆ, ಸ್ವಲ್ಪ ರೇಡಿಯೋ ಕೇಳ್ತಾ ಇರ್ರಿ, ನಾನು ಹೇಳ್ತೀನಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀನಿ. ನಮಸ್ಕಾರ. ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ಯಾರ್ರಿ? ಹೇಳ್ರಿ ಅಭಿದ್ ಅವ್ರ. ನನ್ನ ಮಗಳಿಗೆ ಒಂದ್ ಸಮಸ್ಯೆ ಇದೆ ಸರ್. ಆಕಿಗೆ ಹಲ್ಲ ಇದಾಗಿ ಕಪ್ಪಾಗಿ ಬಿದ್ದೈತಿ ಸರ್. ಎಷ್ಟು ವರ್ಷ ರೀ ನಿಮ್ ಮಗಳಿಗೆ? 15 ವರ್ಷ ಸರ್. 15 ವರ್ಷ ಏನ್ರಿ? ಎಲ್ಲಿ ಯಾವ ಹಲ್ ಕಟ್ ಆಗೈತ್ರಿ? ಹಲ್ಲ ಬಾಜುಗ ಹಲ್ ಸರ್. ಹೌದನ್ರಿ ಸರ್. ನೀವು ಒಂದ್ ಕೆಲ್ಸ ಮಾಡ್ರಿ, ನಾವು ಈಗ ಹಂಗೆ ಹೇಳಿದ್ರೆ ಗೊತ್ತಾಗಂಗಿಲ್ಲ, ಕೂಡಲೇ ಬರ್ರಿ ಒಂದ್ಸಲ ನೋಡ್ರಿ, ನಿಮ್ಗೆ ಅನುಕೂಲ ಆದಾಗ ಬಂದು ತೋರಿಸ್ರಿ, ನಾವು ನೋಡಿ ಹೇಳ್ತೀವಿ ಸೂಕ್ತವಾದ ಟ್ರೀಟ್ಮೆಂಟ್ ನಿಮ್ಗೆ ಹೇಳ್ತೀವಿ. ನೀವು ಮಾಡ್ಲಿಕ್ಕೆ ಬರ್ತದೆ ಸರ್? ಮಾಡ್ಲಿಕ್ಕೆ ಬರ್ತದೆ ರೀ ಅದು ಹಲ್ಲು ಟ್ರೀಟ್ಮೆಂಟ್. ಇಲ್ರಿ, ಅದು ಬಿದ್ದು ಹೋಗೈತಿ ಅಂದ್ರೆ ಬರಂಗಿಲ್ಲ, ಬಟ್ ಅದನ್ನ ನಾವು ನೋಡಿಂದ ಗೊತ್ತಾಗ್ತೈತಿ ರೀ, ಅದು ಹಾಲಲ್ಲು ಏನ ಬಿದ್ದು ಬಂದಿದ್ದ ಹಲ್ಲು ಅಂತ ಗೊತ್ತಾಗ್ತೈತಿ ಸರ್. ನೀವು ಒಂದ್ಸಲ ಬರ್ರಲ್ಲ, ನೋಡಿಂದ ಗೊತ್ತಾಗ್ತೈತಿ ಸರ್. ಯಾವ್ದಕ್ಕೂ ಒಂದ್ಸಲ ನಿಮ್ಮ ಹತ್ತಿರದ ಡಾಕ್ಟರ್ನ ಭೇಟಿ ಆಗ್ರಿ, ಇಲ್ಲ ಅಂದ್ರೆ ಎಸ್ ಡಿ ಎಂ ಬರ್ರಿ. ನಮಸ್ಕಾರ. ಕರೆ ನಮಸ್ಕಾರ. ಹಲೋ ಹಲೋ ನಮಸ್ಕಾರ, ಯಾರ್ ಮಾತಾಡೋದು? ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ ಯಾರ್ ಮಾತಾಡೋದು? ಗಿರಿಜನ ಅಂತ ಮಾತಾಡ್ತಾರದು. ಹೇಳ್ರಿ. ನಮಸ್ಕಾರ. ನಮ್ದು ಶುಗರ್ ಐತೆ ಸರ್ ನಮ್ಗೆ. ಶುಗರ್ ಇರೋದ್ರಿಂದ ಈಗ ಹಲ್ಲುಗಳೆಲ್ಲ ಹೋಗ್ಬಿಟ್ಟು ಹಲ್ಲು ಕಟ್ಟಕ್ ಬರ್ತೈತೆ ಸರ್? ಬರ್ತೈತ್ರಿ ಸರ್, ಖಂಡಿತವಾಗಿ ಬರ್ತೈತ್ರಿ ಸರ್. ಖಂಡಿತವಾಗಿ ಬರ್ತೈತ್ರಿ ಸರ್. ಖಂಡಿತವಾಗಿ ಬರ್ತೈತಿ ಸರ್. ಈಗ ನಮ್ಗೆ ಏಜ್ ಈಗ 66. ಹ್ಞೂನ್ರಿ ಸರ್, ಪರವಾಗಿಲ್ಲ ಸರ್, ಬರ್ತೈತ್ರಿ, ಬರ್ತೈತಿ, ಹಲ್ಲು ಕಟ್ಟಬಹುದ್ರಿ ಸರ್, ಹಲ್ಲು ಕಟ್ಟಬಹುದ್ರಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ಕಾರ. ಡಾಕ್ಟ್ರ್, ಈಗ ಈ ವಕ್ರದಂತ ಚಿಕಿತ್ಸೆಗೆ ಎಷ್ಟು ಸೂಕ್ತವಾದ ವಯಸ್ಸಂತೀರಿ ಸರ್? ನಾವು ಹೇಳೋ ಪ್ರಕಾರ ಯೂಶ್ವಲಿ ನಾವು ಏನಾಗತಿ, ಪ್ರತಿಯೊಬ್ರು ಈಗ 7 ವರ್ಷ ಅಟ್ ಲೀಸ್ಟ್ ಆಗಿರಬೇಕು ಒಂದು ಅದು. ಬಟ್ ಮೋಸ್ಟ್ ಆಫ್ ದ ಟೈಮ್ 7 ವರ್ಷಕ್ಕೆ ಟ್ರೀಟ್ಮೆಂಟ್ ಏನೂ ಇರಲ್ಲ ಸರ್, ಬಹಳ ಕಡಿಮೆ ಜನಕ್ಕೆ ಅದು ಬೇಕಾಗಿರ್ತೈತಿ. ಯಾಕಂದ್ರೆ ಅವು ಗದ್ದ ಹಿಂದ ಮುಂದೆ ಇರೋದು, ಅದು ಎಲುಬಿನ ದೋಷ ಅಂತೀವಿ ನಾವು, ಎಲುಬಿನ ದೋಷ ಒಳಗಿದ್ದಾಗ ಅವಾಗ ವಿಚಾರ ಮಾಡ್ತೀವಿ. ಬಟ್ ಆಲ್ಮೋಸ್ಟ್ 11-13 ವರ್ಷ ಏನಿರ್ತದಲ್ರಿ ಸರ್, ಅವಾಗೆಲ್ಲ ಹಾಲಲ್ಲೆಲ್ಲ ಬಿದ್ದು ಬಂದಿರ್ತಾವೆ. ಸೊ ಅವಾಗ ಏನಾಗ್ತದೆ, ಅವಾಗ ಭಾಳಷ್ಟು ಮಂದಿಗೆ ಅವಾಗ ಟ್ರೀಟ್ಮೆಂಟ್ ಮಾಡೋದು ಭಾಳ ಸೂಕ್ತ ರೀ ಸರ್. ಇನ್ನೊಂದು ಕರೆ ಇದೆ. ಹಲೋ ಹಲೋ ಯಾರೇ ಮಾತಾಡೋದು? ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಬಸವರಾಜ್ ಮಾತಾಡೋದು. ಬಸವರಾಜ್ ಅವರೇ ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ಕಾರ ಬಸವರಾಜ್ ಅವ್ರೆ, ಹೇಳ್ರಿ ಬಸವರಾಜ್. ಹ್ಞೂ ರೀ, ಒಂದು ಹತ್ತು ಹಲ್ಲು ಯಾರು ಸರ್ ಅನ್ನು ಹ್ಞೂ ರೀ ಹೆಚ್ಚು ಕಡಿಮೆ ಒಂದು ಹತ್ತು ಹಲ್ಲು ಯಾರು ಎಲ್ಲರೂ ಉದ್ದಾರಿ ಸರ್ ಅವ್ನು ತೆಗೆದು ಹಾಕ್ತಾರೆ ನಾವು ಫಿಕ್ಸ್ ಮಾಡಾಕ್ತಾರೆ ಅವು ನೋಡ್ರಿ ಸರ್ ನೋಡ್ಬೇಕ್ರಿ ಈಗ ನಿಮ್ಗೆ ಆಜುಬಾಜು ಹಲ್ಲು ಸಪೋರ್ಟ್ ಅದಾವನ್ನು ನೋಡ್ಬೇಕ್ರಿ ಆಜುಬಾಜು ಹಲ್ಲು ಅವೇನದಾವಲ್ಲ ರೀ ಹೋಗ್ಲಿಲ್ಲದ ಹಲ್ಲು ಏನದಾವಲ್ಲ ಅವೆಲ್ಲ ಚಲೋ ಇದ್ವು ಅಂದ್ರೆ ನಾವು ಫಿಕ್ಸ್ ಹಾಕೋಕ್ಕೂ ಬರ್ತೈತ್ರಿ ಇಲ್ಲಪ್ಪ ಅಂದ್ರೆ ಮತ್ತೆ ಇನ್ನೊಂದು ಫಿಕ್ಸ್ ಅಂದ್ರೆ ಏನು ಮಾಡ್ಬೋದು ಇಂಪ್ಲಾಂಟನ್ನು ಹಾಕ್ಬೋದು ರೀ ಸೊ ಮಾಡ್ಬೋದು ರೀ ಏನು ತೊಂದರೆ ಇಲ್ಲ ಸರ್ ಬಟ್ ಅದು ಯಾವುದಕ್ಕೂ ನಾವು ನೋಡಿಂದ ಗೊತ್ತಾಗ್ತದೆ ರೀ ನಿಮ್ದು ಅವು ಆಜುಬಾಜು ಹಲ್ಲು ಸಪೋರ್ಟ್ ಹೆಂಗೆ ಅದಾವು ಎಷ್ಟು ಮಟ್ಟಿಗೆ ಅವು ಎಲುಬನೇ ಗಟ್ಟಿ ಅದಾವು ಅವನ್ನೆಲ್ಲ ನೋಡಿಂದ ನಾವು ನಿಮ್ಗೆ ಹೇಳ್ಬೋದು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಹಲೋ ಹಲೋ ಹಲೋ ಹಲೋ ಹೇಳಿ ಸರ್ ನಮಸ್ಕಾರ ಹೇಳ್ರಿ ಯಾರು ಮಾತಾಡೋದು ನಾವು ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕ ಕಚೇರಿಯಿಂದ ಅಶೋಕ್ ಅಂತ ಮಾತಾಡೋದ್ರಿ ಅಶೋಕ್ ಅವರೇ ಡಾಕ್ಟರ್ ಇದಾರೆ ನೇರವಾಗಿ ಪ್ರಶ್ನೆ ಕೇಳಿ ನಮಸ್ಕಾರ ಅಶೋಕ್ ಅವ್ರೆ ಹೇಳ್ರಿ ನಮ್ಮ ಮಗಳು 12ನೇ ಕ್ಲಾಸ್ ಅದಾವ್ರಿ ಹ್ಞೂನ್ರಿ ಆ ತಾಯಿನ ಹಲ್ಲ ಒಂದ್ ಎರಡು ಸಿದ್ಧಪಟ್ಟ ಅದಾವ ಅವ್ನ ತಂತಿ ಹಾಕಿ ನಡೀತೈತ್ರಿ ಏ ನಡೀತೈತ್ರಿ ಮಾಡಬಹುದ್ರಿ ತಂತಿ ಹಾಕಿ ಅವ್ನ ಶ್ರೀದ ಮಾಡಬಹುದ್ರಿ ಅವು ಸ್ವಲ್ಪ ಮುಂದಿದ್ವು ಅಂದ್ರೆ ಅವ್ನ ಹಿಂದೆ ಒಯ್ಯಕ್ಕೂ ಬರ್ತೈತ್ರಿ ಅವ್ರಿಗೆ ಎಕ್ದಮ್ ಸೂಕ್ತವಾದ ವಯಸ್ಸು ಹ್ಞೂನ್ರಿ ತಾಯಿನ ಹಲ್ಲ ಸಿದ್ಧಪಟ್ಟ ಅದಾವ್ರಿ ಇಲ್ರಿ ಸೀದಾ ಮಾಡ್ಲಿಕ್ಕೆ ಬರ್ತೈತ್ರಿ ಸರ್ ಕೂಡಲೇ ನೀವು ಯಾರ ವಕ್ರದಂತ ಚಿಕಿತ್ಸಕರನ್ನ ತೋರಿಸ್ರಿ ಹೌದು ಅದನ್ನ ಸೂಕ್ತವಾಗಿ ಮಾಡಬಹುದ್ರಿ ಮಾಡಬಹುದು ಏ ಇಲ್ರಿ ಸರ್ ಕರ್ಕೊಂಬರ್ರಿ ಸರ್ ವಕ್ರದಂತ ಚಿಕಿತ್ಸಕರೇ ನಿಮ್ಗೆ ಹಂಗ ಅನಿಸ್ತ ಅಂದ್ರೆ ಎಸ್ ಡಿ ಎಮ್ಗೆ ಬರ್ರಿ ಬೇಕಂದ್ರೆ ಎಸ್ ಡಿ ಎಮ್ಗೆ ಬರ್ರಿ ನೀವು ಬಂದು ಭೇಟಿ ಆಗ್ರಿ ನಾವು ಸೂಕ್ತವಾಗಿ ಮಾಡಿಕೊಡ್ತೀವಿ ಅದಕ್ಕೇನು ವಿಚಾರ ಮಾಡೋದಿಲ್ಲರಿ ಕರ್ಕೊಂಬರ್ರಿ ಅಂದ್ರೆ ಈಗ ಉಡುಪಿ ಒಳಗಲ್ರಿ ಹೌದನ್ರಿ ಸಾಲಿ ಕಲಿಯಕ್ ಅಲ್ಲಿದಲ್ರಿ ಅಲ್ಲಿಂದ ಕರ್ಕೊಂಡ್ ಬರ್ತಾನ್ರಿ ಸೂಟಿ ಆಗ್ತದಲ್ರಿ ಏಪ್ರಿಲ್ ಮೇದಾಗ್ರಿ ಕರ್ಕೊಂಬರ್ರಿ ಸರ್ ಕರ್ಕೊಂಬರ್ರಿ ಆಯ್ತು ಕರ್ಕೊಂಬರ್ ನಮಸ್ಕಾರ ನಮಸ್ಕಾರ ರೀ ಸರ್ ನಮಸ್ಕಾರ ಕರೆ ಮಾಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ಹಲೋ ಹಲೋ ನಮಸ್ಕಾರ ಯಾರು ಮಾತಾಡೋದ್ರಿ ಸರ್ ನಾನು ಶಿವಲಿಂಗ ಹಿರೇಮಠ ರಾಯಬಾಗ ತಾಲೂಕು ಮುಗುಳ್ಪುರದಿಂದ ಮಾತಾಡಿದ್ರೆ ಶಿವಲಿಂಗ ಅವರೇ ಡಾಕ್ಟರ್ ಇದಾರೆ ನಮಸ್ಕಾರ ಶಿವಲಿಂಗ ಅವರು ಹೇಳ್ರಿ ಸರ್ ವಿಷಯ ಏನ್ರಿ ಇವತ್ತು ಅಂದ್ರೆ ಇದ್ರೊಳಗ ನೆಟ್ ಬರ್ತಾ ಇಲ್ಲ ಅದಕ್ಕೆ ಇದು ವಕ್ರದಂತ ಚಿಕಿತ್ಸಕರ ಬಗ್ಗೆ ರೀ ವಕ್ರದಂತ ಚಿಕಿತ್ಸೆ ಅಂದರೆ ಏನು ಅಂದ್ರೆ ನಾವು ವಕ್ರದಂತ ಚಿಕಿತ್ಸೆ ಅಂದ್ರೆ ಏನು ಅಂದ್ರೆ ನಾವು ಕ್ಲಿಪ್ ಹಾಕಿ ಹಲ್ಲುಗಳನ್ನು ಹಿಂದೆ ಒಯ್ತೀವಲ್ರಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ರೀ ಸರ್ ಒಂದು ಪ್ರಶ್ನೆ ರೀ ವಕ್ರದಂತ ಆಗ್ಲಿಕ್ಕೆ ಕಾರಣ ಏನ್ರಿ ವಕ್ರದಂತ ಅಂದ್ರೆ ಏನ್ರಿ ಅದ್ರ ಬಹಳ ರೀಸನ್ ಅದಾವ್ರಿ ಉಬ್ಬುಗಳು ಏನ್ ಆಡಿಸಿದ್ರ ನ್ಯಾಲ್ಗಿ ಒತ್ತುವಿಕೆ ಇದ್ರ ಆಮೇಲೆ ಮತ್ತೆ ಏನಂತಂದ್ರೆ ಬಟ್ಟು ಚೀಪುವುದು ಸೊ ಹೆಂಗ ಏನ್ರ ಇತ್ತಂತಂದ್ರೆ ಏನ್ರಿ ಉಬ್ಬ ಹಾಕವ್ರಿ ಹ್ಞೂನ್ರಿ ಆಮೇಲೆ ಒಮ್ಮೆ ಹೆರಿಡಿಟ್ರಿನೂ ಇರ್ಬೋದ್ರಿ ಮನೆತನದೊಳಗೂ ಇದಿರ್ಬಹುದ್ರಿ ಸೊ ಅವಾಗಿದ್ದಾಗೂ ಅದು ಏನಾಕೈತ್ರಿ ಉಬ್ಬುಗಳು ಇರಬಹುದ್ರಿ ಸೊ ಏನಾಗ್ತದೆ ಅವು ಉಬ್ಬುಗಳನ್ನು ಅವನು ಒಳಗೆ ಹಲ್ಲು ಒಯ್ದ್ರೆ ಸ್ವಲ್ಪ ಅವ್ನು ನೋಡಕ್ಕೆ ಚಲೋ ಕಾಣಂಗಿಲ್ರಿ ಅದಕ್ಕೆ ಅವನು ಒಳಗೆ ಅವನು ಹಲ್ಲನ್ನು ಒಳಗೆ ಸರಿಸೋದ ವಕ್ರದಂತ ಚಿಕಿತ್ಸೆ ರೀ ಸೊ ಅವಾಗ ಏನಾಕೈತಿ ಹೇಳ್ರಿ ನನ್ನ ಮಗಂದ್ರೆ ಹತ್ತು ವರ್ಷದ ಹೌದನ್ರಿ ಹ್ಞೂನ್ರಿ ಅದು ಹಲ್ಲ ಉದ್ದ ಬಂದತ್ರಿ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಮಾಡಬಹುದಲ್ರಿ ಸಮ ಮಾಡಬಹುದಲ್ರಿ ಸಮ ಮಾಡಬಹುದ್ರಿ ಡೆಫಿನೆಟ್ಲಿ ಮಾಡಬಹುದ್ರಿ ಈಗ ನೀವು ಕೂಡಲೇ ಯಾರ ಒಂದು ವಕ್ರದಂತ ಚಿಕಿತ್ಸಕರನ್ನು ಒಂದ್ಸಲ ಭೇಟಿ ಆಗ್ರಿ ಒಂದ್ಸಲ ತೋರಿಸ್ರಿ ನಿಮ್ಗೆ ಯಾವಾಗ ಅನುಕೂಲ ಆದಾಗ ಓಕೆ ನಿಮಗೆ ಬರ್ರಿ ನಾವು ನೋಡಿ ಮಾಡಕ್ ಬರ್ತೀವಿ ನಮಸ್ಕಾರ ರೀ ಕರೆ ಮಾಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ಹಲೋ ಹಲೋ ಹಾ ಹೇಳ್ರಿ ಯಾರು ಮಾತಾಡೋದು ನರಗುಂದ ತಾಲೂಕು ಶಿರೋಳಿಂದ ರೀ ಸರ್ ನಾ ಮಾತಾಡೋದು ಹೆಸರು ಸರ್ ನಮಸ್ಕಾರ ರೀ ಸರ್ ನಿಮ್ಮ ಹೆಸರು ರೀ ಸರ್ ಮಲ್ಲಪ್ಪ ರೀ ಸರ್ ನಾ ಮಾತಾಡೋದ್ರಿ ಮಲ್ಲಪ್ಪ ಅವ್ರ ನಮಸ್ಕಾರ ರೀ ಹೇಳ್ರಿ ಸರ್ ಎರಡು ದೌಡಿ ಹಲ್ಲು ಬಿದ್ದವ್ರಿ ನಾನು ಏನ್ರ ಪರಿಹಾರ ಐತೇನ್ರಿ ಐತ್ರಿ ಹಾಕಕ್ ಬರ್ತಾವ್ರಿ ಅವು ತಮಗ ವಯಸ್ಸು ಎಷ್ಟ್ರಿ ಸರ್ ಸರ್ ನನಗ 40-42 ನಡೀತಾವ್ರಿ ಸರ್ ಹಾಕಕ್ ಬರ್ತೈತ್ರಿ ಸರ್ ಬರ್ರಿ ನೀವು ಕೂಡಲೇ ಯಾವಾಗ ನಿಮ್ಗೆ ಅನುಕೂಲ ಆದಾಗ ಬರ್ರಿ ನಾವು ನೋಡಿ ಹಾಕಕ್ ಬರ್ತೈತ್ರಿ ಸರ್ ಭಾಳ ಟೈಪ್ ಅದಾವ್ರಿ ನಿಮ್ಗೆ ಮಾಡಕ್ ಬರ್ತೈತ್ರಿ ಸರ್ ಮಾಡಕ್ ಬರ್ತೈತ್ರಿ ನಮಸ್ಕಾರ ನಮಸ್ಕಾರ ಹಲೋ ಹಲೋ ನಮಸ್ಕಾರ ಯಾರು ಮಾತಾಡೋದು ನಾ ಪ್ರಜ್ಜಿಕ್ ಮಂಟೂರ್ರಿ ಮಂಟೂರ್ ಅವರೇ ಡಾಕ್ಟರ್ ಇದಾರೆ ನೇರವಾಗಿ ಪ್ರಶ್ನೆ ನಮಸ್ಕಾರ ರೀ ಮಂಟೂರ್ ಅವರೇ ಹೇಳ್ರಿ ನಾ ರೀ 14 ವರ್ಷ ಆಗಿದ್ರೆ ನಮಗೆ ರೀ ಹ್ಞೂನ್ರಿ ನಮಗೆ ರೀ ಹಾಲಲ್ಲಿ ಬಿದ್ದವ್ರಿ ವಾಪಸ್ ಬರೋವಲ್ಲು ರೀ ಹೌದನ್ರಿ ನೀವು ಹಂಗಾರ ಕೂಡಲೇ ಬರ್ರಿ ವಕ್ರದಂತ ಚಿಕಿತ್ಸಕರನ್ನ ಭೇಟಿ ಆಗ್ರಿ ನಿಮ್ಗೆ ಅನುಕೂಲ ಇತ್ತಂತಂದ್ರೆ ಬರ್ರಿ ಎಸ್ ಡಿ ಎಮ್ಗೆ ಬರ್ರಿ ನಾವು ನೋಡಿ ಅದನ್ನ ನೋಡ್ಬೇಕ್ರಿ ಎಕ್ಸ್ರೇ ತೆಗೆದ್ ನೋಡ್ತೀವ್ರಿ ಬರ್ತಾವ್ರಿ ಬರ್ತಾವ್ರಿ ಬರ್ತಾವ್ರಿ ಬಟ್ ಅವನ್ನ ಎಕ್ಸ್ರೇ ತೆಗೆದ್ ನೋಡಿಂದ ನಮಗೆ ಗೊತ್ತಾಗ್ತಾವ್ರಿ ಇನ್ನು ಎಲ್ಲೆಲ್ಲಿದಾವು ಬರಾಕತ್ತಿರ್ತಾವಂತ ಸೊ ನೀವು ಭೇಟಿ ಆಗಿರಲ್ಲ ನಿಮ್ಮ ಹಾಲಲ್ಲೂ ಬರಂಗಿಲ್ಲ ಮತ್ತೆ ಬೇರೆ ಬರ್ತಾವ ಈಗ ಹಲ್ಲಲ್ಲಿ ಬರಂಗಿಲ್ರಿ, ಶಾಶ್ವತ ಹಲ್ಲು ಬರ್ತಾವ್ರಿ, ಪರ್ಮನೆಂಟ್ ಹಲ್ಲು. ಶಾಶ್ವತ ಹಲ್ಲು 3 ವರ್ಷ ಆಯ್ತು ಬರವಲ್ರಿ. ಹೌದನ್ರಿ, ನೀವು ಬರ್ರಿ ಅಲ್ಲ ಒಂದ್ಸಲ ಚೆಕಪ್. ಯಾವ್ದಕ್ಕೂ ಒಂದ್ಸಲ ಡಾಕ್ಟರ್ ಬಂದು ಭೇಟಿ ಆಗ್ರಿ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ನಮಸ್ಕಾರ. ಹಲೋ ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ರೀ, ಯಾರು ಮಾತಾಡೋದು? ನಾವು ಬೈಲಹೊಂಗಲ ತಾಲೂಕು ಅಮ್ಮಟ್ರಿಂದ ಮಲ್ಲಪ್ಪ ಸೋಳಂಕಿ ಅಂತ ರೀ. ಮಲ್ಲಪ್ಪ ಡಾಕ್ಟರ್ ಇದಾರೆ, ಕೇಳ್ರಿ ಪ್ರಶ್ನೆ. ನಮ್ಮ ಮಗು ರೀ 9 ತಿಂಗಳ ಅವದಾನ್ರಿ. ಹ್ಞೂನ್ರಿ. ಅವಾಗ 2 ಹಲ್ಲು ಬಂದ, 6 ತಿಂಗಳ ಆದ್ರಿ ಸರ್ ಹೊಳ್ಳಿ, ಇನ್ನೂ ಹಲ್ಲು ಒಂದೇ ಹೊಡೆದಿಲ್ರಿ. ಇಲ್ರಿ, ಬರ್ತಾವ್ರಿ ಅವು, ಅವೇನು ತೊಂದ್ರೆ ಇಲ್ಲ. ಅವು ಎಲ್ಲಾ ವಯಸ್ಸಿಗೆ ಒಂದೊಂದು ಬರ್ತಾವ್ರಿ ಅವು. ಈಗ 9 ತಿಂಗಳ ಅಂದ್ರೆ ಮತ್ತೆ ಬರ್ತಾವ್ರಿ, ಮತ್ತೆ ಈಗ 12ನೇ ತಿಂಗಳಿಗೆ ಮತ್ತೆ ಒಂದು ಬರ್ತಾವ್ರಿ. ಎಲ್ಲ ಹಾಲಲ್ಲಿ 20 ಇರ್ತಾವ್ರಿ, ಯಾವಾಗಲೂ ಹಾಲಲ್ಲಿ 20 ಇರ್ತಾವ್ರಿ. ಅವು ಕ್ರಮೇಣ ಬರ್ತಾವ್ರಿ, ಕ್ರಮೇಣ ಬರ್ತಾವ್ರಿ. ಸರ್ ಅದಕ್ಕೆ ಯಾಕೋ ನಮ್ಗೆ ಡೌಟ್ ಅನಿಸ್ತಾ, ಅದಕ್ಕೆ ಕೇಳಿದ್ರಿ ಸರ್. ಏನಿಲ್ರಿ, ಕ್ರಮೇಣ ಬರ್ತಾವ್ರಿ ಅವು. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ ಡಾಕ್ಟರ್. ಈಗ ಸಣ್ಣ ಮಕ್ಕಳಲ್ಲಿ, ಈಗ ಹುಟ್ಟಿದ ಮಕ್ಕಳಲ್ಲಿ ಹಲ್ಲಿನ ಸಮಸ್ಯೆಗಳಿಂದ ಸಾಕಷ್ಟು ಜನ ಬಳಲ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಹಲ್ಲು ಉಜ್ಜೋದನ್ನ ರೀತಿ ಯಾವ ಥರ ಮಾಡ್ಕೋಬೇಕಂತೀರಿ? ಏನ್ರಿ ಅಂದ್ರೆ, ಈ ಬಹಳ ಚಿಕ್ಕ ಮಕ್ಕಳು ಇದ್ದವ್ರ ಅಂದ್ರೆ ತಾಯಿ ಅಂದ್ರೆ ಫಿಂಗರ್ ಕಾಟ್ ಬ್ರಷ್ ಅಂತ ಬರ್ತಾವ ಸರ್, ಅವು ಬಳ್ಳಿಗೆ ಹಾಕಿ ಅವು ಮಾಡ್ಬೇಕು ಸರ್. ಆಮೇಲೆ ಅವಕ್ಕೂ ಮುಕ್ಕಳಿಸೋದು ಗೊತ್ತಿರಂಗಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ರಾತ್ರಿ ಮಲಗುವಾಗ ಅವರಿಗೆ ಈಗ ಬಾಟಲ್ ಕೊಡ್ತೀವಲ್ಲ, ನಿದ್ದೆ ಮಾಡತಿರಂಗಿಲ್ಲ, ಅವಕ್ಕೇನಾದ್ರು ಹಾಲು ಬೇಕಂತ ಕೇಳ್ತಾವ, ಅದು ಬಾಯಲ್ಲಿ ಅದು ನಿಪ್ಪಲ್ ಹಾಕೊಂಡಿರ್ತಾರ ಬಾಟ್ಲಿ, ಹಾಗೆ ಮಲಗ್ತಾರ. ಸೊ ಅದು ಏನಾಗತಿ, ಹಾಲಿನಲ್ಲಿ ಸಕ್ಕರೆ ಹಾಕಿರ್ತೀವಿ, ಅದರ ಏನಾಗತಿ, ಹಲ್ಲು ಹುಳುಕಾಗುವ ಸಮಸ್ಯೆಗಳು ಕಂಡು ಬರ್ತಾವ್ರಿ. ಸೊ ಅದಕ್ಕೆ ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ತಾಯಿಯರಿಗೆ ಎಜುಕೇಟ್ ಮಾಡ್ಬೇಕು. ಸೊ ಏನಂದ್ರೆ, ಪ್ರತಿ ಸಲ ರಾತ್ರಿ ಮಲಗುವಾಗ ಅವರಿಗೆ ಹಾಲು ಕುಡಿಸಬಾರದು, ಮೊದಲೇ ಕುಡಿಸಿ ನಂತರ ಬ್ರಷರ್ ಮಾಡ್ಬೇಕು, ಇಲ್ಲಾಂದ್ರೆ ನೀರು ಕುಡಿಸ್ಬೇಕು. ಸೊ ದಟ್ ಅದು ಏನಾಗ್ತದೆ, ಸೊ ಮುಂದೆ ಹುಳುಕಾಗಂಗಿಲ್ಲ, ಅವು ಸಮಸ್ಯೆಗಳನ್ನು ತಡೆ ಹಿಡಿಬಹುದು ಸರ್. ಸಕ್ಕರೆ ಅಂಶ ಅಲ್ಲಿ ಉಳಿಯೋದಿಲ್ಲ, ಹಾಗಾಗಿ ಹಲ್ಲು ಹುಳುಕಾಗುವುದಿಲ್ಲ. ಎಸ್ ಎಸ್. ಈಗ ಇನ್ನೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ ಹಲೋ ಹಲೋ ಸರ್, ಯಾರ್ರಿ ಮಾತಾಡೋದು? ನಾವು ಬೆಳಗಾವಿ ಜಿಲ್ಲೆ ಅಂದ್ರೆ ತಳಕಿ ನೋಡ್ರಿ. ತಮ್ಮ ಹೆಸರ್ರಿ? ಅಂದ್ರೆ ನಮಗೆ ಕೆಳಗಿನ ಹಾಲು ಎಲ್ಲ ಅಳಗಿದಾರೆ ಸರ್. ಅಲ್ಲ, ತಮ್ಮ ಹೆಸರು ಏನಂತ ಹೇಳಿದೀನಿ. ನಮ್ಮ ಹೆಸರು ಸುರೇಶ್ ರೀ, ಖಾರಿ. ಸುರೇಶ್ ಖಾರಿ ಅವ್ರು ಹೇಳ್ರಿ. ನಮಸ್ಕಾರ. ಅಂದ್ರೆ ಕೆಳಗಿನ ಹಾಲು ಎಲ್ಲ ಆಗಿದಾರೆ ಸರ್. ನಾನು ಹೌದನ್ರಿ. ತಮ್ಮ ವಯಸ್ಸು? ನಮ್ಮ ವಯಸ್ಸು 66. ಹಾಕಕ್ ಬರ್ತಾವ್ರಿ ಸರ್? ಹಾಕಕ್ ಬರ್ತಾವ್ರಿ ಅವನ್ ಅವನ್ನ ಏನ ಪೂರ ಹಾಳಾಗಿದ್ದು ಅನ್ನ ತೆಗೆದು ಮತ್ತೆ ಅವನ್ ಹಾಕಕ್ ಬರ್ತೈತ್ರಿ. ಬಟ್ ನಾವು ಕೂಡಲೇ ಒಂದ್ಸಲ ಚೆಕಪ್ ಮಾಡಿಂದನ ಗೊತ್ತಾಗ್ತದ್ರಿ. ನೀವು ಯಾವ ನಿಮ್ಗೆ ಅನುಕೂಲ ಇದ್ದಾಗ ಯಾರು ವಕ್ರದಂತ ಚಿಕಿತ್ಸಕರಾಗ್ಲಿ, ಅಲ್ಲಿ ಯಾರು ನಿಯರ್ ಬೈ ದಂತ ಚಿಕಿತ್ಸಕರ ಕಡೆ ಹೋಗಿ ಚೆಕಪ್ ಮಾಡಿಸಿದ್ರೆ ಅವ್ರು ನಿಮ್ಗೆ ಸೂಕ್ತವಾದ ಪರಿಹಾರ ಹೇಳ್ತಾರೆ ಸರ್. ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಸರ್, ಯಾರು ಮಾತಾಡೋದ್ರಿ? ಇಲ್ಲಿ ದಾವಳಿಂದ ಶಿವಾನಂದ ಅಂತ ಹೇಳ್ರಿ. ಶಿವಾನಂದ ಅವರೇ. ನಮಸ್ಕಾರ ಶಿವಾನಂದ ಅವ್ರ. ನಮ್ದು 68 ವರ್ಷ ಸರ್. ಹೇಳ್ರಿ ಶಿವಾನಂದ ಸರ್. ಒಳಗಡೆ ಪೂರ್ತಿ ಕೆಳಗಿನ ಹಲ್ಲು ಸಟ್ಟ ಹೋಗೈತ್ರಿ ಸರ್. ಹೌದನ್ರಿ. ಹಾಕಕ್ ಬರ್ತೈತ್ರಿ ಸರ್? ಸಟ್ ಹಾಕಕ್ ಬರ್ತೈತ್ರಿ. ಒಂದ್ ಸೈಡ್ ಎರಡ್ ಹಲ್ಲು ಹೋಗ್ಯಾವ್ರಿ, ದೌಡಿ ಅಲ್ಲ. ಹ್ಞೂನ್ರಿ. ಅವಾಗ ಕೆಳಗಿನ ಪೂರ್ತಿ ಹೋಗ್ಯಾವ, ಕೆಳಗಿನ ಸಟ್ ಹಾಕಕ್ ಬರ್ತೈತೆ. ಕೆಳಗಿನ ಸಟ್ಟು ಹಾಕಕ್ ಬರ್ತೈತ್ರಿ, ಮ್ಯಾಲಿವ್ ಎರಡ್ ಹಲ್ಲು ಹೋಗ್ಯಾವಲ್ರಿ, ಅವನು ಹಾಕಕ್ ಬರ್ತೈತ್ರಿ. ನೀವು ಕೂಡಲೇ ಒಂದ್ಸಲ ಬಂದು ದಂತ ಚಿಕಿತ್ಸಕರನ್ನ ಭೇಟಿ ಆಗ್ರಿ. ನಿಮ್ಗೆ ಸಮೀಪ ಇತ್ತಂದ್ರೆ SDMಗೆ ಬರ್ರಿ, ನಾವು ನೋಡಿ ಹೇಳಿ ನಿಮ್ಗೆ ಮಾಡಕ್ ಬರ್ತೈತ್ರಿ ಸರ್. ಮಾಡಕ್ ಬರ್ತೈತಿ. ತಮ್ಮ ಹೆಸರು ಸರ್? ನಾನು ಡಾಕ್ಟರ್ ಶ್ರೀನಿವಾಸ್ ಬಸವರೆಡ್ಡಿ ಅಂತ ಹೇಳ್ರಿ. ನಿಮ್ಮ ಮಂಚಕ್ಕೆ ಬರ್ತೇನೆ ನೋಡಿ ಸರ್. ಹಾಂ ಬರ್ರಿ ಸರ್, ಬರ್ರಿ ಸರ್. ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಯಾರು ಮಾತಾಡೋದ್ರಿ? ಸರ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕ್ ಗಜ್ಜಾಳ ಗ್ರಾಮದಿಂದ ಚಿರಾನಂದ್ ಬಿರಾದರ್ ಅಂತ ಹೇಳಿ. ಹೇಳ್ರಿ. ನಮಸ್ಕಾರ ಬಿರಾದರ್. ಸರ್, ನಮ್ಗೆ ಬೆಳಗ್ಗೆ ಹಾಲು ಉಜ್ಜಿದಾದ್ಮೇಲೆ ಸ್ವಲ್ಪ ಬಾಯಲ್ಲಿ ವಾಸನೆ ಬರತ್ತಲ್ವಾ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾ. ಏನು ಇಲ್ಲ ಸರ್, ಅದು ಬಾಯಲ್ಲಿ ವಾಸನೆ ಇತ್ತಂದ್ರೆ ಒಸಡಿಯ ರೋಗ ಇರ್ತದ್ರಿ, ಅದು ಒಸಡಿಯ ತೊಂದರೆಗಳು ಇರ್ತದೆ. ಅದನ್ನ ಕೂಡಲೇ ನೀವು ದಂತ ಚಿಕಿತ್ಸಕರನ್ನ ಭೇಟಿ ಆಗ್ರಿ. ಅದು ಏನಾರ ಹಂಗೆ ಏನಾರ ಸೂಕ್ತವಾಗಿ ಅದನ್ನೇನರ ಕ್ಲೀನಿಂಗ್ ಮಾಡಿ ಅದನ್ನ ಸ್ಕೇಲಿಂಗ್ ಅಂತ ಹೇಳ್ತೀವಿ, ಅದೆಲ್ಲ ಮಾಡಿದ ತಕ್ಷಣ ಅದು ಕೂಡಲೇ ಸರಿ ಹೋಗ್ತದ್ರಿ. ಇಲ್ಲಾಂದ್ರೆ ಅದು ಭಾಳ ಹಂತಕ್ಕೆ ಬಿಟ್ರಿ ಅಂದ್ರೆ ಮತ್ತೆ ಪೂರ ಹಲ್ಲುಗಳು ಅಳಗ್ಯಾಡಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ಸೊ ಅದಕ್ಕೆ ನೀವು ಕೂಡಲೇ ದಂತ ಚಿಕಿತ್ಸಕರನ್ನ ಭೇಟಿ ಆಗ್ರಿ. ಅದನ್ನು ಮಾಡ್ಲಿಕ್ಕೆ ಬರ್ತದ್ರಿ, ಸರಿ ಮಾಡಕ್ಕೆ ಬರ್ತದೆ. ಥ್ಯಾಂಕ್ ಯು ರೀ. ನಮಸ್ಕಾರ. ನಮಸ್ಕಾರ. SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ವಕ್ರದಂತ ಚಿಕಿತ್ಸೆ ಯಾರಿಗೆ ಮತ್ತು ಯಾವಾಗ ಎನ್ನುವ ವಿಷಯದ ಕುರಿತು ಡಾಕ್ಟರ್ ಶ್ರೀನಿವಾಸ್ ಮಾದೇವಪ್ಪ ಬಸವರೆಡ್ಡಿ ಅವರು ತಿಳಿಸ್ಕೊಡ್ತಾ ಇದ್ದರು. ಇವರು ವಾರದ ಸೋಮವಾರ ಮತ್ತು ಶನಿವಾರದಂದು ಲಭ್ಯ ಇರ್ತಾರೆ. ಇವರನ್ನ ಸಂಪರ್ಕಿಸಬೇಕಾದ್ರೆ 0836246812 ಈ ದೂರವಾಣಿ ಸಂಖ್ಯೆಯನ್ನು ಬಳಸಿ ತಾವು ಡಾಕ್ಟರ್ ಶ್ರೀನಿವಾಸ್ ಮಾದೇವಪ್ಪ ಬಸವರೆಡ್ಡಿ ಅವರನ್ನು ಸಂಪರ್ಕಿಸಬಹುದು. ಆಸ್ಪತ್ರೆ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯದ ಕೇಂದ್ರದ ದೂರವಾಣಿ ಸಂಖ್ಯೆ ಏನಪ್ಪ ಅಂದರೆ 0836 STD ಕೋಡ್ ಆಗಿರ್ತದೆ. 247777 ಇನ್ನೊಂದು 2321000 ಇನ್ನೊಂದು ದೂರವಾಣಿ ಸಂಖ್ಯೆ 7187000. ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪ ಅಂದರೆ ವಕ್ರದಂತ ಚಿಕಿತ್ಸೆ ಯಾರು ಪಡೆದುಕೊಳ್ಬೇಕು? ಮತ್ತೊಮ್ಮೆ ಈ ವಾರದ ಬಹುಮಾನ ಪ್ರಶ್ನೆ, ವಕ್ರದಂತ ಚಿಕಿತ್ಸೆ ಯಾರು ಪಡೆದುಕೊಳ್ಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು SDM ವೈದ್ಯಕೀಯ ಕಾಲೇಜು